ಪೂರ್ತಿಯಾಗಿ ಆರಲು ಬಿಡಬೇಕು. ಪೂರ್ತಿಯಾಗಿ ಆರಿದ ಸಕ್ಕರೆ ಪಾಕವನ್ನು ನಾವು ಮೊದಲೇ ಸಿದ್ಧಪಡಿಸಿ ಇಟ್ಟುಕೊಂಡಂಥ ನೆಲ್ಲಿಕಾಯಿನ ರಸಕ್ಕೆ ನಿಧಾನವಾಗಿ ಸೇರಿಸಬೇಕು. ಒಂದು ಪಾತ್ರೆಯಲ್ಲಿ ನೆಲ್ಲಿಕಾಯಿಯ ರಸ ಇರುತ್ತೆ, ಇನ್ನೊಂದು ಪಾತ್ರೆಯಲ್ಲಿ ತಣ್ಣಗಾಗಿರೋಂಥ ಸಕ್ಕರೆ ಪಾಕವನ್ನು ತೆಗೆದುಕೊಂಡು ನಿಧಾನವಾಗಿ ಸೇರಿಸುತ್ತಾ ಚೆನ್ನಾಗಿ ಬೆರಕೆ ಮಾಡಬೇಕು. ಇದು ಪೂರ್ತಿ ಬೆರಕೆ ಮಾಡಿದ ನಂತರ ಅಥವಾ ಮಿಶ್ರ ಮಾಡಿದ ನಂತರ ಒಟ್ಟು ಎಷ್ಟು ಈ ನೆಲ್ಲಿಕಾಯಿಯ ಪಾನೀಯ ಸಿದ್ಧವಾಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ಒಳ್ಳೆಯ ಸುವಾಸನೆ ಬರಲಿಕ್ಕಾಗಿ ಈ ಏಲಕ್ಕಿ ಪುಡಿಯನ್ನು ಸೇರಿಸ್ತೀವಿ. ಸೊ ಅಂದರೆ ಸುಮಾರು 1 ಕೆಜಿ ಸಿದ್ಧವಾದ ಪದಾರ್ಥಕ್ಕೆ ಸುಮಾರು 0.1 ಗ್ರಾಂ ಪ್ರಮಾಣದ ಏಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಈ ಒಂದು ಸಿದ್ಧವಾದ ಹಣ್ಣಿನ ರಸಕ್ಕೆ ಸೇರಿಸ್ಬಿಟ್ಟು ಪೂರ್ತಿ ಮಿಶ್ರ ಮಾಡಬೇಕು. ಆ ನಂತರ ಈ ಒಂದು ಹಣ್ಣಿನ ರಸ ಏನಿರುತ್ತೆ ಅದು ನಾವು ಹೆಚ್ಚು ಕಾಲ ಕೆಡದಂತೆ ಇಡಬೇಕು ಅಂದರೆ ಅದಕ್ಕೆ ಒಂದು ರಾಸಾಯನಿಕ ಸಂರಕ್ಷಕ ಬರುತ್ತೆ, ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಅಂತ ಹೇಳ್ತೀವಿ. ಇದನ್ನು ಸುಮಾರು 1 ಕೆಜಿ ಸಿದ್ಧಪಡಿಸಿದ ಹಣ್ಣಿನ ಪಾನೀಯಕ್ಕೆ 0.4 ಗ್ರಾಂ ಲೆಕ್ಕದಲ್ಲಿ ಇದನ್ನು ಸಹ ನಾವು ಪುಡಿಯನ್ನು ನೇರವಾಗಿ ಹಣ್ಣಿನ ರಸಕ್ಕೆ ಸೇರಿಸಬಾರದು. ಒಂದು ಲೋಟದಲ್ಲಿ ತೆಗೆದುಕೊಂಡು ಅದಕ್ಕೆ ಕುಡಿಯ ನೀರನ್ನು ಹಾಕಿ ಕರಗಿಸಿಕೊಂಡು ಕರಗಿದ ನಂತರ ಈ ಒಂದು ರಾಸಾಯನಿಕ ಸಂರಕ್ಷಕವನ್ನು ಹಣ್ಣಿನ ಪಾನೀಯದಲ್ಲಿ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿಸ್ಬೇಕು. ಅಂದರೆ ಈ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟನ್ನು ಬೆರೆಸೋದ್ರಿಂದ ಆರೋಗ್ಯದ ಮೇಲೆ ಏನು ತೊಂದರೆ ಆಗಲ್ಲ? ನಾವು ಆರೋಗ್ಯಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸಿದರೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಈ ರಾಸಾಯನಿಕ ಸಂರಕ್ಷಕ ಏನಿರುತ್ತೆ ಅದನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಬೇಕು ಎಂದುಬಿಟ್ಟು ಅದಕ್ಕೆ ಒಂದು ಲಿಮಿಟ್ ಮಾಡಿರ್ತಾರೆ. ಸೊ ಅದಕ್ಕಿಂತ ಕಡಿಮೆಯಲ್ಲಿ ಉಪಯೋಗಿಸಿದರೆ ತೊಂದರೆ ಇಲ್ಲ, ಅದಕ್ಕಿಂತ ಯಾವಾಗಲೂ ಹೆಚ್ಚು ಉಪಯೋಗಿಸಬಾರದು. ಈ ರೀತಿ ಒಂದು ತಯಾರಾದ ಹಣ್ಣಿನ ಪಾನೀಯವನ್ನು ಶುದ್ಧೀಕರಿಸಿದ ಬಾಟಲ್ಗಳಲ್ಲಿ ತುಂಬಿಸಬೇಕಾಗುತ್ತೆ. ಪ್ಲಾಸ್ಟಿಕ್ ಬಾಟ್ಲ್ ಆಗ್ಬೋದು ಅಥವಾ ಗ್ಲಾಸ್ ಬಾಟ್ಲ್ ಆಗ್ಬೋದು, ಅದನ್ನು ಮೊದಲೇ ಬಿಸಿನೀರಿನಲ್ಲಿ ತೊಳೆದು ಶುದ್ಧೀಕರಿಸಿ ಇಟ್ಕೊಂಡಿರಬೇಕು. ಆ ನಂತರ ತಯಾರಾಗಿರೋಂಥ ಹಣ್ಣಿನ ಪಾನೀಯ ಏಲಕ್ಕಿ ಪುಡಿ ಎಲ್ಲ ಸೇರಿಸಿ ಪೂರ್ತಿ ಸಿದ್ಧವಾದ ಪಾನೀಯವನ್ನು ನಿಧಾನವಾಗಿ ಸೇರಿಸಿ ಬಾಟ್ಲಿಗೆ ತುಂಬಿಸಬೇಕು. ಹೀಗೆ ತುಂಬಿಸುವಾಗ ಬಾಟ್ಲಿಯಲ್ಲಿ ಮೇಲ್ಭಾಗದಲ್ಲಿ 1/4 ಇಂಚು ಅಥವಾ 1/4 ಇಂಚಷ್ಟು ಜಾಗವನ್ನು ಬಿಟ್ಟುಬಿಟ್ಟು ತುಂಬಿಸಬೇಕಾಗುತ್ತೆ. ಈ ರೀತಿ ತುಂಬಿಸಿದ ನಂತರ ಅದಕ್ಕೆ ಮುಚ್ಚಳವನ್ನು ಹಾಕಿಬಿಟ್ಟು ಸಂಗ್ರಹಣೆ ಮಾಡಬೇಕಾಗುತ್ತೆ. ಈ ಒಂದು ನೆಲ್ಲಿಕಾಯಿ ಪಾನೀಯವನ್ನು ಎಷ್ಟು ಕಾಲದವರೆಗೆ ಕೆಡದಂತೆ ಸಂಗ್ರಹಣೆ ಮಾಡ್ಬೋದು ಅಂತೀರಿ? ಸೊ ಈ ಒಂದು ವಿಧಾನವನ್ನು ಅನುಸರಿಸಿ ತಯಾರಿಸಿದಂಥ ಹಣ್ಣಿನ ಪಾನೀಯವನ್ನು ಸಾಮಾನ್ಯ ವಾತಾವರಣದಲ್ಲಿ ಅಂದರೆ ರೂಮ್ನಲ್ಲಿ ಅಥವಾ ಮನೆಯಲ್ಲಿ ಇಟ್ಟರೆ ಸುಮಾರು 6 ತಿಂಗಳ ಕಾಲ ಅದು ಕೆಡೋದಿಲ್ಲ. ಅದನ್ನೇ ನಾವು 6 ತಿಂಗಳಿಗಿಂತ ಇನ್ನೂ ಹೆಚ್ಚು ಕಾಲ ಶೇಖರಣೆ ಮಾಡ್ಕೊಳ್ಬೇಕು ಅಂದರೆ ತಂಪು ವಾತಾವರಣ ಅಂದರೆ ಫ್ರಿಜ್ಜಲ್ಲಾಗಲಿ ಕೋಲ್ಡ್ ಸ್ಟೋರೇಜಲ್ಲಾಗಿ ಇಟ್ಟರೆ ಸುಮಾರು 9-12 ತಿಂಗಳವರೆಗೂ ಸಹ ಇದು ಕೆಡೋದಿಲ್ಲ. ಈ ರೀತಿ ಒಂದು ತಯಾರು ಮಾಡಿ ಇಟ್ಟುಕೊಂಡಂಥ ಪಾನೀಯವನ್ನು ಉಪಯೋಗಿಸೋದು ಹೇಗೆ ಅನ್ನೋದು ಮುಂದಿನ ಪ್ರಶ್ನೆ. ಯಾಕೆಂದರೆ ಅದು ಬಹಳ ಸಾಂದ್ರೀಕೃತವಾಗಿರುತ್ತೆ. ಹೌದು ಹೌದು, ಹಾಗಾಗಿಬಿಟ್ಟು ಉಪಯೋಗಿಸಬೇಕಾದ ಸಂದರ್ಭದಲ್ಲಿ ಪ್ರತಿ 1 ಕಪ್ ಹಣ್ಣಿನ ರಸಕ್ಕೆ 3 ಕಪ್ ಕುಡಿಯುವ ನೀರನ್ನು ಬೆರೆಸಿ ಚೆನ್ನಾಗಿ ಮಿಶ್ರ ಮಾಡಿ ಉಪಯೋಗಿಸಬೇಕಾಗತ್ತೆ. ಮತ್ತು ರೈತ ಮಹಿಳೆಯರಿಗಾಗ್ಬೋದು ಅಥವಾ ಸ್ವಸಹಾಯ ಗುಂಪುಗಳಿಗಾಗ್ಬೋದು, ನಿಮ್ಮಲ್ಲಿ ಈ ಒಂದು ಆಹಾರ ಸಂಸ್ಕರಣೆ ಬಗ್ಗೆ ಈ ರೀತಿಯಾದಂಥ ಒಂದು ಸಂಸ್ಕರಿತ ಪದಾರ್ಥಗಳ ತಯಾರಿಕೆ ಬಗ್ಗೆ ಏನಾದರೂ ತರಬೇತಿ ಏನಾದರೂ ಕೊಡ್ತೀರಾ? ಖಂಡಿತವಾಗಿಯೂ, ಇದರಲ್ಲಿ ರೈತರು, ರೈತ ಮಹಿಳೆಯರು ಅಥವಾ ವಿದ್ಯಾವಂತ ನಿರುದ್ಯೋಗಿಗಳು ಈ ಒಂದು ಉದ್ದಿಮೆಯನ್ನು ಪ್ರಾರಂಭಿಸ್ತೀವಿ ಅಂತ ಮುಂದೆ ಬಂದರೆ ಸೊ ಅವರು ದಯಮಾಡಿ ನಮ್ಮ ನಿರ್ದೇಶಕರಿಗೆ ಒಂದು ಪತ್ರವನ್ನು ಕಳಿಸಿದರೆ ಅವರಿಗೆ ಸೂಕ್ತವಾದ ಸಮಯದಲ್ಲಿ ಕರೆಸಿಬಿಟ್ಟು ಒಂದು ತರಬೇತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಅವರು ಇಲ್ಲಿ ಉಳ್ಕೋಬೇಕಾದ್ರೆ ಅದಕ್ಕೆ ಹಾಸ್ಟೆಲ್ಲು ಮತ್ತು ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಸೊ ಹಾಗಾಗಿ ಒಬ್ಬೊಬ್ಬರು ಬರೋದಕ್ಕಿಂತ ಒಂದು 10 ಜನ ಒಂದು ಗುಂಪು ಮಾಡ್ಕೊಂಡು ಬಂದು ಮೊದಲೇ ತಿಳಿಸಿಬಿಟ್ಟು ಬಂದರೆ ಅವರಿಗೆ ನಾವು ಸೂಕ್ತವಾದ ತರಬೇತಿಯನ್ನು ಕೊಡಬಹುದು. ಮತ್ತು ನೀವು ಗ್ರಾಮಗಳಿಗೆ ಹೋಗಿ ಏನಾದರೂ ತರಬೇತಿ ಕೊಡುವಂಥ ವ್ಯವಸ್ಥೆ ಇದೆಯೇ? ಖಂಡಿತವಾಗಿ, ಈ ಬಗ್ಗೆ ಅವರು ನಮ್ಮನ್ನು ಕೇಳಿಕೊಂಡ್ರೆ, ನಿರ್ದೇಶಕರಿಗೆ ಪತ್ರ ಬರೆದು ಇದು ಮಾಡಿದರೆ ನಾವು ಸಹ ಅಲ್ಲಿ ಬಂದುಬಿಟ್ಟು ಅವರಿಗೆ ಒಂದು ಸೂಕ್ತವಾದ ತರಬೇತಿ ಮತ್ತು ಅವರ ವಿಷಯವನ್ನು ತಿಳಿಸ್ಕೊಡೋಕ್ಕೆ ಸಾಧ್ಯತೆ ಇದೆ. ಒಳ್ಳೆಯದು ಡಾಕ್ಟರ್ ದೊರೆಯಪ್ಪಗೌಡ ಅವರೇ, ತಾವು ಇದುವರೆಗೂ ಈ ನೆಲ್ಲಿಕಾಯಿಯಿಂದ ಯಾವ ರೀತಿಯಾಗಿ ಪಾನೀಯವನ್ನು ತಯಾರಿಸ್ಕೋಬಹುದು, ಯಾವ್ಯಾವ ರೀತಿಯಲ್ಲಿ ಅದನ್ನು ಸಂಸ್ಕರಣೆಗೆ ಒಳಪಡಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎಲ್ಲ ರೈತ ಬಾಂಧವರು, ದಯಮಾಡಿ ತಾವು ಇದರ ಒಂದು ಉಪಯೋಗವನ್ನು ಪಡ್ಕೊಂಡು ಉತ್ತಮ ಲಾಭವನ್ನು ಪಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ, ಇದುವರೆಗೆ ನೆಲ್ಲಿಕಾಯಿಯ ಪ್ರಾಮುಖ್ಯತೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ದೊರೆಯಪ್ಪ ಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ 2025-26 ಸಾಲಿನ ಕೇಂದ್ರ ಮುಂಗಡ ಪತ್ರದಲ್ಲಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಪ್ರಸ್ತಾಪಿಸಲಾಗಿರುವ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಕುರಿತು ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗಾನಶ್ರುತಿ ಎಂಕೆ ಅವರಿಂದ ಮಾಹಿತಿ. ಕೇಂದ್ರ ಬಜೆಟ್ 2025-26 ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ಪ್ರಮುಖ ಅನುದಾನಗಳು. ಕೃಷಿ ಕ್ಷೇತ್ರವು ಭಾರತದ ಆರ್ಥಿಕತೆಯ ಬೆನ್ನೆಲುಬು. ನಮ್ಮ ದೇಶದಲ್ಲಿ 46%ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯು ಕೃಷಿ ಕ್ಷೇತ್ರದಲ್ಲಿ ತೊಡಗಿದ್ದಾರೆ. ಭಾರತದ GDPಗೆ 16%ರಷ್ಟು ಕೊಡುಗೆಯನ್ನು ಕೃಷಿ ಕ್ಷೇತ್ರ ನೀಡುತ್ತಿದೆ. ಹಾಗಾದರೆ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಬಜೆಟ್ನ ಪ್ರಮುಖ ಕೊಡುಗೆಗಳೇನು? ಫೆಬ್ರವರಿ 1ರಂದು ಮಂಡಿಸಿದ ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು ಕೃಷಿ ಕ್ಷೇತ್ರವು ಅಭಿವೃದ್ಧಿಯ ಮೊದಲ ಎಂಜಿನ್ ಎಂದು ಬಣ್ಣಿಸಿದ್ದಾರೆ. ಈ ವರ್ಷದ ಬಜೆಟ್ ಗಾತ್ರ 50.65 ಲಕ್ಷ ಕೋಟಿ ರೂಪಾಯಿಯಾಗಿದ್ದು ಇದರಲ್ಲಿ 1.27 ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ಕೃಷಿ ಹಾಗೂ ರೈತ ಕಲ್ಯಾಣ ಇಲಾಖೆಗೆ ನಿಗದಿಪಡಿಸಲಾಗಿದೆ. ಹಿಂದಿನ ಸಾಲಿನ ಬಜೆಟ್ನಲ್ಲಿ ಈ ಮೊತ್ತವು 1.31 ಲಕ್ಷ ಕೋಟಿ ರೂಪಾಯಿಯಾಗಿದ್ದು ಈಗ 3%ರಷ್ಟು ಕಡಿಮೆಯಾಗಿದೆ. ರಸಗೊಬ್ಬರ ಸಹಾಯಧನವು 1.71 ಲಕ್ಷ ಕೋಟಿ ರೂಪಾಯಿಯಿಂದ 1.67 ಲಕ್ಷ ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಕೇಂದ್ರ ಸರ್ಕಾರವು ಕೃಷಿ ಕ್ಷೇತ್ರಕ್ಕೆ ಅನೇಕ ಹೊಸ ಯೋಜನೆಗಳನ್ನು ಘೋಷಿಸಿದೆ. ಮೊದಲನೆಯದಾಗಿ ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆ. ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಕಡಿಮೆ ಕೃಷಿ ಉತ್ಪಾದಕತೆ, ಕಡಿಮೆ ಕೃಷಿ ವೈವಿಧ್ಯ ಹಾಗೂ ಕಡಿಮೆ ಸಾಲದ ಮಾನದಂಡಗಳಿರುವ ದೇಶದ 100 ಜಿಲ್ಲೆಗಳಲ್ಲಿ ಆಯಾ ರಾಜ್ಯಗಳ ಪಾಲುದಾರಿಕೆಯೊಂದಿಗೆ ಈ ಯೋಜನೆಯನ್ನು ಜಾರಿಗೊಳಿಸಲಾಗುವುದು. ಕೃಷಿ ಉತ್ಪಾದಕತೆಯ ಹೆಚ್ಚಳ, ಕೃಷಿ ವೈವಿಧ್ಯ, ಪಂಚಾಯಿತಿ ಅಥವಾ ಬ್ಲಾಕ್ ಮಟ್ಟದಲ್ಲಿ ದಾಸ್ತಾನು ಕೇಂದ್ರಗಳ ಸ್ಥಾಪನೆ, ನೀರಾವರಿ ಹಾಗೂ ಸಾಲ ಸೌಲಭ್ಯ ಹೆಚ್ಚಿಸುವ ಮೂಲಕ 1.7 ಕೋಟಿ ರೈತರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶವನ್ನು ಈ ಯೋಜನೆಯು ಹೊಂದಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲದ ಮಿತಿಯ ಹೆಚ್ಚಳ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಪಡೆಯುವ ಸಬ್ಸಿಡಿ ಆಧಾರಿತ ಅಲ್ಪಾವಧಿ ಸಾಲದ ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಇದರಿಂದ 7.7 ಕೋಟಿ ರೈತರಿಗೆ ಅನುಕೂಲವಾಗುವ ನಿರೀಕ್ಷೆ ಇದೆ. ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ. ತೊಗರಿ, ಉದ್ದು, ಮಸೂರ್ ಹಾಗೂ ಇತರ ಬೇಳೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು 6 ವರ್ಷಗಳ ಕಾರ್ಯಯೋಜನೆ ರೂಪಿಸಲಾಗುವುದು. ಇದಕ್ಕೆ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ನಫೆಡ್ ಹಾಗೂ ಭಾರತದ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ NCCF ಮೂಲಕ ರೈತರಿಂದ ಬೇಳೆಕಾಳುಗಳನ್ನು 4 ವರ್ಷಗಳ ಕಾಲ ಖರೀದಿಸಲಾಗುವುದು. ಅಧಿಕ ಇಳುವರಿ ಬೀಜಗಳ ರಾಷ್ಟ್ರೀಯ ಯೋಜನೆ. ಈ ಯೋಜನೆಯು ಅಧಿಕ ಇಳುವರಿ, ಕೀಟ ನಿರೋಧಕ, ಹವಾಮಾನ ವೈಪರೀತ್ಯ ತಾಳುವ ಬೀಜಗಳ ಉತ್ಪಾದನೆಗೆ ಸಂಶೋಧನಾ ವ್ಯವಸ್ಥೆ ರೂಪಿಸಿ 100 ತಳಿಗಳ ಬೀಜಗಳನ್ನು ಮಾರುಕಟ್ಟೆಗೆ ಪರಿಚಯಿಸುವ ಉದ್ದೇಶವನ್ನು ಸಹ ಹೊಂದಿದೆ. ತರಕಾರಿ ಹಾಗೂ ಹಣ್ಣುಗಳ ಸಮಗ್ರ ಕಾರ್ಯಕ್ರಮ. ತರಕಾರಿ ಹಾಗೂ ಹಣ್ಣುಗಳ ಉತ್ಪಾದನೆ, ಪೂರೈಕೆ, ಸಂಸ್ಕರಣೆ ಹಾಗೂ ಲಾಭದಾಯಕ ಬೆಲೆಗಳನ್ನು ಉತ್ತೇಜಿಸುವ ರಾಜ್ಯಗಳ ಸಹಭಾಗಿತ್ವದೊಂದಿಗೆ ತರಕಾರಿ ಹಾಗೂ ಹಣ್ಣುಗಳ ಸಮಗ್ರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ಹತ್ತಿ ಉತ್ಪಾದಕತೆ ಹೆಚ್ಚಿಸುವ ಗುರಿ. ಭಾರತದಲ್ಲಿ ಹತ್ತಿಯ ಉತ್ಪಾದಕತೆ ಹಾಗೂ ಸುಸ್ಥಿರತೆಯನ್ನು ಹೆಚ್ಚಿಸಲು ಸರ್ಕಾರವು 5 ವರ್ಷಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದೆ. ಇದು ಅತ್ಯುತ್ತಮ ತಂತ್ರಜ್ಞಾನವನ್ನು ರೈತರಿಗೆ ಒದಗಿಸಿ ಭಾರತದ ಸಾಂಪ್ರದಾಯಿಕ ಜವಳಿ ಉದ್ಯಮವನ್ನು ಪುನರುಜ್ಜೀವಗೊಳಿಸುವ ಗುರಿಯನ್ನು ಹೊಂದಿದೆ. ಜಾಗತಿಕವಾಗಿ ಮೀನು ಉತ್ಪಾದನೆಯಲ್ಲಿ ಭಾರತವು 2ನೇ ಸ್ಥಾನ ಗಳಿಸಿದೆ. ಸಮುದ್ರ ಆಹಾರದ ರಫ್ತುಗಳ ಮೌಲ್ಯ 60,000 ಕೋಟಿ ರೂಪಾಯಿ. ಹಾಗಾಗಿ ಭಾರತದ ನಿರ್ದಿಷ್ಟ ಆರ್ಥಿಕ ವಲಯಗಳಲ್ಲಿ ಅಂಡಮಾನ್, ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳಲ್ಲಿ ಮೀನುಗಾರಿಕೆಯತ್ತ ಗಮನಹರಿಸಲಾಗಿದೆ. ಮಖಾನ ಮಂಡಳಿ ಸ್ಥಾಪನೆ. ಮಖಾನ ಅಥವಾ ಫಾಕ್ಸ್ನಟ್ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆಯನ್ನು ಸುಧಾರಿಸಲು ಮಖಾನ ಮಂಡಳಿಯನ್ನು ಬಿಹಾರದಲ್ಲಿ ಸ್ಥಾಪಿಸಲಾಗುವುದು. ಅಸ್ಸಾಂನಲ್ಲಿ ಯೂರಿಯಾ ಸ್ಥಾವರ ಸ್ಥಾಪನೆ. ಬಿಹಾರದಲ್ಲಿ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಉದ್ಯಮಶೀಲತೆ ಹಾಗೂ ನಿರ್ವಹಣಾ ಸಂಸ್ಥೆಯ ಸ್ಥಾಪನೆ ಸರ್ಕಾರದ ಪ್ರಮುಖ ಯೋಜನೆಗಳಾಗಿವೆ. ಇನ್ನು ಕೊಡಗಿಗೆ ಬಂದಾಗ, ಕೊಡಗು ಜಿಲ್ಲೆಯಲ್ಲಿ ಕಾಫಿಯು ಪ್ರಮುಖ ಬೆಳೆಯಾಗಿದ್ದು ಕಾಫಿ ಮಂಡಳಿಗೆ 280 ಕೋಟಿ ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಕಳೆದ ವರ್ಷ 250 ಕೋಟಿ ರೂಪಾಯಿ ನೀಡಲಾಗಿತ್ತು. ಪ್ರಸಕ್ತ ಸಾಲಿನಲ್ಲಿ ಹೆಚ್ಚುವರಿಯಾಗಿ 30 ಕೋಟಿ ರೂಪಾಯಿ ನೀಡಲಾಗಿದೆ. ಮುದ್ರಾ ಸಾಲ ಯೋಜನೆಯನ್ನು ವಿಸ್ತರಿಸುವ ಮೂಲಕ ಸರ್ಕಾರವು ಹೋಮ್ಸ್ಟೇಗಳನ್ನು ಉತ್ತೇಜಿಸುವ ಮತ್ತು ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನು ಸುಧಾರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದೆ. ಗ್ರಾಮೀಣಾಭಿವೃದ್ಧಿ. 2025-26 ಸಾಲಿನ ಬಜೆಟ್ನಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 1.88 ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದು ಕಳೆದ ಸಾಲಿನ ಬಜೆಟ್ಗಿಂತ 5.75% ಹೆಚ್ಚುವರಿ ಅನುದಾನವಾಗಿದೆ. ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಯೋಜನೆಯಾದ ನರೇಗಕ್ಕೆ 86,000 ಕೋಟಿ ರೂಪಾಯಿ ಮೊತ್ತವನ್ನು ನಿಗದಿಪಡಿಸಲಾಗಿದೆ. ಕಳೆದ ಸಾಲಿನ ಬಜೆಟ್ನಲ್ಲೂ ಸಹ ಇಷ್ಟೇ ಮೊತ್ತ ನಿಗದಿಯಾಗಿತ್ತು. ಜಲ್ ಜೀವನ್ ಮಿಷನ್ಗಾಗಿ ಬಜೆಟ್ನಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕಾಗಿ 74,000 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದ್ದು, ಇದರ ಪೈಕಿ 90% ಹಣವನ್ನು ಜಲ್ ಜೀವನ್ ಮಿಷನ್ಗಾಗಿ ಮೀಸಲಿಡಲಾಗಿದೆ. ಜಲ್ ಜೀವನ್ ಕಾರ್ಯಕ್ರಮವು ಗ್ರಾಮೀಣ ಭಾರತದ ಪ್ರತಿಯೊಂದು ಮನೆಗೂ ಸಹ ಶುದ್ಧ ನೀರಿನ ಸಂಪರ್ಕ ಒದಗಿಸುವ ಗುರಿಯನ್ನು ಹೊಂದಿರುತ್ತದೆ. ಈ ಯೋಜನೆ ಅಡಿ 2019 ಭಾರತದ ಗ್ರಾಮೀಣ ಭಾಗದ 80% ಕುಟುಂಬಗಳಿಗೆ ನೀರಿನ ಸಂಪರ್ಕ ನೀಡಲಾಗಿದೆ ಎಂದು ಬಜೆಟ್ನಲ್ಲಿ ವಿವರಿಸಲಾಗಿದೆ. ಇನ್ನುಳಿದ ಮನೆಗಳಿಗೂ ಸಹ ನೀರಿನ ಸಂಪರ್ಕ ಕಲ್ಪಿಸಲು ಈ ಯೋಜನೆಯನ್ನು 2028 ವಿಸ್ತರಿಸಲಾಗಿದೆ. ಇದರ ಒಟ್ಟು ಮೊತ್ತ 67,000 ಕೋಟಿ ರೂಪಾಯಿ. ಬಯಲು ಶೌಚ ಮುಕ್ತ ವ್ಯವಸ್ಥೆ. ಗ್ರಾಮೀಣ ಭಾಗದಲ್ಲಿ ಬಯಲು ಶೌಚಮುಕ್ತ ವ್ಯವಸ್ಥೆ ಹಾಗೂ ಘನತ್ಯಾಜ್ಯ ನಿರ್ವಹಣೆಗೆ 7,000 ಕೋಟಿ ರೂಪಾಯಿ ನೀಡಲಾಗಿದೆ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ರಸ್ತೆ ಸಂಪರ್ಕವು ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ಹೊಂದಿದೆ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯ 2025-26 ಅಂದಾಜು ಮೊತ್ತ 19,000 ಕೋಟಿ ರೂಪಾಯಿ ಆಗಿದೆ. ರಸ್ತೆ ಸಂಪರ್ಕವು ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ಹೊಂದಿದೆ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯ 2025-26 ಅಂದಾಜು ಮೊತ್ತ 19,000 ಕೋಟಿ ರೂಪಾಯಿ. ಈ ಯೋಜನೆಯ ಮೊತ್ತವು 31% ಏರಿಕೆಯನ್ನು ಕಂಡಿದೆ. ಈ ಸಾಲಿನ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ 54,000 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿಗೆ ರಾಜ್ಯಗಳ ಸಹಭಾಗಿತ್ವದೊಂದಿಗೆ ಗ್ರಾಮೀಣ ಸಮೃದ್ಧಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ಕೌಶಲ್ಯ, ತಂತ್ರಜ್ಞಾನ ಹಾಗೂ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಗ್ರಾಮೀಣ ವಲಸೆಯನ್ನು ಸಹ ಕಡಿಮೆಗೊಳಿಸುವ ಉದ್ದೇಶವನ್ನು ಹೊಂದಿರುತ್ತದೆ. ಬ್ರಾಡ್ಬ್ಯಾಂಡ್ ಸಂಪರ್ಕ. ಗ್ರಾಮೀಣ ಪ್ರದೇಶಗಳ ಎಲ್ಲಾ ಸರ್ಕಾರಿ ಪ್ರೌಢಶಾಲೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಒದಗಿಸುವುದಾಗಿ ಕೇಂದ್ರ ಸರ್ಕಾರ ಘೋಷಿಸಿದೆ. ಗ್ರಾಮೀಣ ಪ್ರದೇಶದ ಜನರ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಾಲದ ಅಗತ್ಯಗಳನ್ನು ಪೂರೈಸಲು ಸಾರ್ವಜನಿಕ ಬ್ಯಾಂಕ್ಗಳು ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಅನ್ನು ಅಭಿವೃದ್ಧಿಪಡಿಸುತ್ತವೆ. ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನೆ. ಗಣನೀಯವಾಗಿ ಹೆಚ್ಚಿನ ಬುಡಕಟ್ಟು ಜನಸಂಖ್ಯೆ ಹೊಂದಿರುವ ಗ್ರಾಮಗಳನ್ನು ಮಾದರಿ ಗ್ರಾಮಗಳನ್ನಾಗಿ ಪರಿವರ್ತಿಸುವ ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನೆಗೆ 335 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. ಸಬ್ಸಿಡಿ ಅಥವಾ ಸಹಾಯಧನ. ಆಹಾರ, ರಸಗೊಬ್ಬರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಸಂಬಂಧಿಸಿದ ಯೋಜನೆಗಳಲ್ಲಿ ನೀಡಲಾಗುವ ಸಬ್ಸಿಡಿಗಾಗಿ ಒಟ್ಟು 4.50 ಲಕ್ಷ ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NCDC ಹಾಗೂ ಅಂಚೆ ಬಳಕೆ. ಸಹಕಾರ ಕ್ಷೇತ್ರಕ್ಕೆ ಸಾಲ ಸೌಲಭ್ಯ ಒದಗಿಸುವ NCDC ಬೆಂಬಲ ನೀಡುವುದು ಗ್ರಾಮೀಣ ಆರ್ಥಿಕತೆಯ ವೇಗವರ್ಧಕವಾಗಿ ಭಾರತೀಯ ಅಂಚೆಯನ್ನು ಬಳಕೆ ಮಾಡುವುದಾಗಿ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಇವೆಲ್ಲವೂ ಸಹ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿರುವ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳು. ರೈತ ಬಾಂಧವರೇ, ಇದುವರೆಗೆ 2025-26 ಸಾಲಿನ ಕೇಂದ್ರ ಮುಂಗಡ ಪತ್ರದಲ್ಲಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಪ್ರಸ್ತಾಪಿಸಲಾಗಿರುವ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಕುರಿತು ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗಾನಶ್ರುತಿ ಎಂಕೆ ಅವರಿಂದ ಮಾಹಿತಿಗಳನ್ನು ಕೇಳಿದಿರಿ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಹೀಗಿದೆ. ಅರೇಬಿಕಾ ಪಾರ್ಚ್ಮೆಂಟ್ 26,800 ರೂಪಾಯಿಯಿಂದ 27,600 ರೂಪಾಯಿ, ಅರೇಬಿಕಾ ಚೆರಿ 13,900 ರೂಪಾಯಿಯಿಂದ 15,500 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 22,800 ರೂಪಾಯಿಯಿಂದ 23,500 ರೂಪಾಯಿ, ರೊಬಸ್ಟಾ ಚೆರಿ 12,200 ರೂಪಾಯಿಯಿಂದ 13,650 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ ರೈತ ಬಾಂಧವರೇ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ವಿರಾಜಪೇಟೆಯಲ್ಲಿ ಇದೇ ಫೆಬ್ರವರಿ 10 ಸೋಮವಾರ ಶುಭಾರಂಭಗೊಳ್ಳಲಿದೆ ಲಿಯೋರಾ ಫ್ಯಾನ್ಸಿ ಕಾಸ್ಮೆಟಿಕ್ಸ್, ಆರ್ಟಿಫಿಷಿಯಲ್ ಗೋಲ್ಡ್ ಆರ್ನಮೆಂಟ್ಸ್, ಗಿಫ್ಟ್, ಕಿಡ್ಸ್ ಆಕ್ಸೆಸರೀಸ್, ಕ್ರಾಕರಿಯ ಇಂಪೋರ್ಟೆಡ್ ಐಟಮ್ಸ್ ನಿಮಗೆ ಲಭ್ಯ. ಲಿಯೋರಾ ನಿಯರ್ ಗಲ್ಫ್ ಬಜಾರ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಸರ್ವರಿಗೂ ಸುಸ್ವಾಗತ. ಈ ವರ್ಷ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋಕೆ ಒಂದೊಡ್ಡ ಕೆರೆ ತೆಗಿಸ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿ ಅವರಿಗೆ ಕೊಟ್ರೆ ಕೆಲಸ ನೀಟಾಗಿ ಮಾಡ್ಕೊಡ್ತಾರಲ್ವಾ? ಸಾವಿರಾರು ಬೋರ್ವೆಲ್ಗಳು ಹಾಗೂ ಕೆರೆಗಳನ್ನ ನಿರ್ಮಿಸಿ ಮಣ್ಣಿನ ಕೆಲಸದಲ್ಲಿ ಅನುಭವ ಇರತಕ್ಕಂತ ಏಕೈಕ ಕಂಪನಿಯಾದ ಕೂರ್ಗ್ ಅರ್ಥ್ ಮೂವರ್ಸ್ ಅವರಿಗೆ ಕೆಲಸ ಕೊಡೋಣ. ಹಿಟಾಚಿ 120, 140, 200 ಮಷೀನ್ಸ್ ಅವ್ರ ಹತ್ರ ಇದೆ. ಅಲ್ಲದೆ ಕಡಿಮೆ ರೇಟ್ ನಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಕೂರ್ಗ್ ಅರ್ಥ್ ಮೂವರ್ಸ್, ಸುದರ್ಶನ್ ಗೆಸ್ಟ್ ಹೌಸ್ ಸಮೀಪ, ಮಡಿಕೇರಿ. ಪ್ರೊಪ್ರೈಟರ್ ಜಗದೀಶ್ ರಾಯ್. ಕಾಲ್ 9449613364. ಮರ್ಸಿಡೀಸ್ ಬೆನ್ಸ್ ಸುಂದರಂ ಮೋಟರ್ಸ್ ಮಂಗಳೂರು. ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ ನಿಮ್ಮ ಮರ್ಸಿಡೀಸ್ ಬೆನ್ಸ್ ಶೋರೂಮ್. ನಿಮ್ಮ ವಾಹನಗಳ ಅತ್ಯುತ್ತಮ ಸೇವೆಗಳಿಗೆ ಭೇಟಿ ನೀಡಿ ಸುಂದರಂ ಮೋಟರ್ಸ್, ಸುಮಿತ್ ಮೇರಿ ಹಿಲ್, ಏರ್ಪೋರ್ಟ್ ರೋಡ್, ಡಯಾಂಬು, ಮಂಗಳೂರು. ಸಂಪರ್ಕಿಸಿ 9008442155. ವಿರಾಜಪೇಟೆಯ ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ವಾವ್, ಕ್ರಿಸ್ಪಿ, ಟೇಸ್ಟಿ, ಯಮ್ಮಿ, ಸೂಪರ್ ಫ್ರೈಡ್ ಚಿಕನ್. ಈ ಮಾತು ಇನ್ನು ಎಲ್ಲರ ಬಾಯಲ್ಲೂ ಇರುತ್ತೆ. ಗೋಣಿಗೊಪ್ಪಲಿನಲ್ಲಿ ಇದೇ ಫೆಬ್ರವರಿ 10 ಸೋಮವಾರ ಶುಭಾರಂಭಗೊಳ್ಳಲಿದೆ ಕಂಚೀಸ್ ಫ್ರೈಡ್ ಚಿಕನ್, ಗ್ರಿಲ್ ಚಿಕನ್, ಪೇಪರಿ ಚಿಕನ್, ಬರ್ಗರ್, ಪಿಜ್ಜಾ, ಆಲ್ಫಾಮ್, ಆಲ್ಫಾಮ್ ಮಂದಿ, ಇನ್ನು ಹಲವು ಡಿಲಿಷಿಯಸ್ ಟೇಸ್ಟ್ ನೊಂದಿಗೆ ಅತ್ಯುನ್ನತ ಟೇಸ್ಟ್ ನೊಂದಿಗೆ ಸವಿಯಲು ಬನ್ನಿ. ಕಂಚೀಸ್ ಅಪೋಸಿಟ್ ಕಾವೇರಿ ಕಾಲೇಜ್, ಗೋಣಿಗೊಪ್ಪಲ್, ಆಲ್ಸೋ ಎಟ್ ಬೆಂಗಳೂರು, ಕೇರಳ, ಬ್ಲೇರ್, ಅಂಡಮಾನ್. ಮಡಿಕೇರಿ ಸಮೀಪದ ತಾಳತ್ತಮನೆಯ ಶ್ರೀ ದುರ್ಗಾ ಭಗವತಿ ಕ್ಷೇತ್ರದಲ್ಲಿ ಶ್ರೀ ದುರ್ಗಾ ಭಗವತಿ ಮಹಾಗಣಪತಿ ಹಾಗೂ ನಾಗಪರಿವಾರ ದೇವತೆಗಳ ಪುನರ್ ಪ್ರತಿಷ್ಠಾ ವಾರ್ಷಿಕೋತ್ಸವ ಇದೇ ಫೆಬ್ರವರಿ 11 ಮತ್ತು 12 ಜರುಗಲಿದೆ. ಆ ಪ್ರಯುಕ್ತ ದಿನಾಂಕ 11 ಮಂಗಳವಾರ ಸಂಜೆ 6 ಮಡಿಕೇರಿಯ ಶ್ರೀ ರಾಮಾಂಜನೇಯ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ, ಸಂಜೆ 7:30 ದೀಪಾರಾಧನೆ, ಮಹಾಪೂಜೆ ಮತ್ತು ಅನ್ನಸಂತರ್ಪಣೆ. ದಿನಾಂಕ 12 ಬುಧವಾರ ಬೆಳಿಗ್ಗೆ 10 ಪುಣ್ಯಾಹವಾಚನ, ಗಣಪತಿ ಹೋಮ, ಕಲಶ ಪೂಜೆ, ಮಹಾಪೂಜೆ, ನಂತರ ಅನ್ನಸಂತರ್ಪಣೆ. ಸಂಜೆ 4:30 ಮಡಿಕೇರಿಯ ಶ್ರೀ ವಿಜಯ ವಿನಾಯಕ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ. ಸಾಯಂಕಾಲ 6 ರಂಗಪೂಜೆ, 7 ದೇವರ ಬಲಿ ಉತ್ಸವ, ಮಹಾದರ್ಶನ ಬಲಿ, ಬಟ್ಟಲು ಕಾಣಿಕೆ, ರಾಜಾಂಗಣ ಪ್ರಸಾದ, ಮಹಾಪೂಜೆ, ನಂತರ ಅನ್ನಸಂತರ್ಪಣೆ ನಡೆಯಲಿದೆ. ನಾಡಿನ ಭಕ್ತಾದಿಗಳು ಈ ಪುಣ್ಯ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಾಳತ್ತಮನೆ ಶ್ರೀ ದುರ್ಗಾ ಭಗವತಿ ದೇವಸ್ಥಾನದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಮತ್ತು ಊರವರು ವಿನಂತಿಸಿಕೊಂಡಿದ್ದಾರೆ. ನಿಧನ ಸುದ್ದಿ. ಕಡಗದಗಳ ಗ್ರಾಮತ್ರ ಕೊರವಂಡ ಪೌತಿ ಬೋಪಣ್ಣ ಸನ್ನಿ ಅಯ್ಯಂಗಡ ಮೋಮು ಕೊರವಂಡ ಪೊನ್ನಪ್ಪ ಅಯ್ಯಂಗ ಇಂದು ಬೆಂಗಳೂರಲ್ಲಿ ಮರಣಪಟ್ಟಿತ್ತು. 69 ಬೈತರ ಕೊರವಂಡ ಪೊನ್ನಪ್ಪ ಅಯ್ಯಂಗಡ ಆಕೇರಿ ಕಾರ್ಯ ನಾಳೆ ಪೊಲಕ 11 ಕಡಗದಾಳ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ಸುದ್ದಿ ಜುಂಪಿ ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್, ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್, ಕೆರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಂಗೆ ಜಿಲ್ಲಾ ಮಹಿಳಾ ಸಹಾಯವಾಣಿ ಇವರ ಕೂಡುಕೂಟಂದ 2024-25 ಸಾಲಿನ ಮಿಷನ್ ಶಕ್ತಿ ಯೋಜನೆ ಅಡಿಲಿ ಬೇಟಿ ಬಚಾವೋ ಬೇಟಿ ಪಡಾವೋ ತಾಲೂಕು ಮಟ್ಟದ ಕಾರ್ಬಾರು ಶಾಲಾ ಮತ್ತು ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳ ಬಗೆಯಲ್ಲಿ ಪೊಲೀಸ್ ಅಧಿಕಾರಿಗಳೊಟ್ಟಿಗೆ ಸಂವಹನ ಕಾರ್ಯಾಗಾರ ಸೋಮರಪೇಟೆ ಪದವಿಪುರ ಹಂಗೆ ಪ್ರೌಢಶಾಲಾ ಮಕ್ಕಳಿಗೆ ನಡೆತ್ ಶ್ರೀದೇವಿ ಮುದೋಳ್ ಅವು ಕಾರ್ಬಾರ್ನ ಉದ್ಘಾಟನೆ ಮಾಡಿ ಮಕ್ಕ ಓದಿನೊಟ್ಟಿಗೆ ಕ್ರಿಯಾಶೀಲಾತ್ಮಕ ಮನೋಭಾವನೆನ ಬೆಳೆಸ್ಕೊಂಡು ಹಂಗೆ ಚಟುವಟಿಕೆಯಿಂದ ಕೂಡಿರೋಕು ಓದಿಗೆ ಮಹತ್ವನ ಕೂಡ ಕೊಡೋಕೂತ ಅವು ಕಿವಿಮಹತ್ತು ಕೊಟ್ಟೋ. ಈ ಕಾರ್ಬಾರ್ಲಿ ಸೋಮರಪೇಟೆ ಸರ್ಕಾರಿ ಪದವಿಪುರ ಕಾಲೇಜಿನ ಮುಖ್ಯಸ್ಥರು ಬೆಳ್ಳಿಯಪ್ಪ ಹಂಗೆ ಪೊಲೀಸ್ ಇಲಾಖೆನ ಲೋಕೇಶ್ ಅವು ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಕಾಯಕರ ಶರಣರ ಜಯಂತಿ ಕಾರ್ಬಾರ್ ನಾಳೆ ಹೊತ್ತಾರೆ 11 ಗಂಟೆಗೆ ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಎನ್ಎಸ್ ಬೋಸರಾಜ್, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾ ಮಂತರಗೌಡ, ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ರಕ್ಷಣಾ ಮಂತ್ರಾಲಯ ಜಿಲ್ಲಾ ಸೈನಿಕ ಕಚೇರಿಲಿ ಮಾಜಿ ಸೈನಿಕರು ಬ್ಯಾರೆ ಬ್ಯಾರೆ ಸರ್ಕಾರಿ ಸೇವೆ ಹಂಗೆ ಯೋಜನೆಗಳ ಲಾಭಗಳನ್ನ ಹಂಗೆ ಪಿಂಚಣಿ ಬಗೆಲಿ ಸ್ಪರ್ಶ ಪೋರ್ಟಲ್ನ ಸೇವೆಗಳನ್ನ ಪಡ್ಕೊಂಬಕ್ಕೆ ನಾಗರಿಕ ಈ ಸೇವೆಗಳಿಗೆ ಕಾಮನ್ ಸರ್ವಿಸ್ ಸೆಂಟರ್ನ ಸ್ಥಾಪಿಸಿಕೆ. ಈ ಬಗೆಲಿ ಕಾಮನ್ ಸರ್ವಿಸ್ ಸೆಂಟರ್ಲಿ ಚಾಕ್ರಿಗೆ ಅವಕಾಶ ಇದ್ದು ಖುಷಿ ಇದ್ದ ಮಾಜಿ ಸೈನಿಕರು ಈ ಡಿಜಿಆರ್ ವೆಬ್ ಲಿಂಕ್ಗೆ ತಮ್ಮ ಹೆಸರನ್ನ ನೋಂದಾಯಿಸಿ ಕನಕ ಸೈನಿಕ ಕಲ್ಯಾಣ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿಯೋಳೋ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಫೆಬ್ರವರಿ 12 ಹೊತ್ತಾರೆ 11 ಗಂಟೆಯಿಂದ 1 ಗಂಟೆಗೆ ಮುಟ್ಟ ಸೋಮರಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ದೂರು ಅರ್ಜಿನ ಹಂಚಕ ತುಂಬಿಸಿದ ಅರ್ಜಿ ನೋಟರಿಂದ ಅಫಿಡವಿಟ್ ಮಾಡಿದ ಅರ್ಜಿನ ತಕಂಡವೆ ಸರ್ಕಾರಿ ಕಚೇರಿಲಿ ಸತಾಯಿಸುದು, ದುಡ್ಡು ಕೇಳುದು, ಕೆಲಸ ತಡ ಮಾಡುದು, ಬ್ಯಾರೆ ಬ್ಯಾರೆ ತೊಂದರೆ ತಾಪತ್ರೆ ಇದ್ದರೆ ಸರ್ಕಾರಿ ಅಧಿಕಾರಿಯ ವಿರುದ್ಧ ಸಾರ್ವಜನಿಕರು ದೂರುಗಳನ್ನ ಕೊಡಕ್ ಸಾರ್ವಜನಿಕರು ಈ ಸದುಪಯೋಗನ ಪಡ್ಕೊಂಬಕ್ಕೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ಕೇಳಿಕೊಂಡಳೋ. ಕುಶಾಲನಗರ ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆ ಶಾಸಕರಾದ ಡಾ ಮಂತರಗೌಡ ಅವರ ಅಧ್ಯಕ್ಷತೆಯಲ್ಲಿ ಕೂಡುಮಂಗಳೂರು ಗ್ರಾಮ ಪಂಚಾಯತ್ ಸಭಾಬಾಡಿಲಿ ತಾರೀಖು 11 ಹೊತ್ತಾರೆ 11 ಗಂಟೆಗೆ ನಡೆದಿದೆ. ಸೋಮರಪೇಟೆ ತಾಲೂಕು ಪಂಚಾಯತಿನ ಪ್ರಗತಿ ಪರಿಶೀಲನಾ ಸಭೆ ಇದೇ ತಿಂಗಳ ತಾರೀಖು 12 ಶಾಸಕರು ಡಾ ಮಂತರಗೌಡ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ ಸಭಾಬಾಡಿಲಿ ನಡೆದಿದೆ ಅಂತ ಕಾರ್ಯನಿರ್ವಹಣಾಧಿಕಾರಿಗ ಪ್ರಕಟಣೆಗೆ ತಿಳಿಸಿಯೋಳೋ. ಕರ್ನಾಟಕ ಸರ್ಕಾರ ಜವಳಿ ಅಭಿವೃದ್ಧಿ ಆಯುಕ್ತರ ಹಂಗೆ ನಿರ್ದೇಶಕರು ಕೈಮಗ್ಗ ಮತ್ತೆ ಜವಳಿ ಇಲಾಖೆ ಕೊಡಗು ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪಂಚಾಯತ್ ಕೈಮಗ್ಗ ಮತ್ತೆ ಜವಳಿ ಇಲಾಖೆ ಇವರ ಕೂಡುಕೂಟಂದ ಫೆಬ್ರವರಿ 5-11 ಮುಟ್ಟ ಕಾವೇರಿ ವಸ್ತ್ರ ಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತ್ರ ಪ್ರದರ್ಶನ ಮಾರಾಟ ಮೇಳ ಕೊಡವು ಸಮಾಜದ ಅಂಗಳಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಭಾಗಮಂಡಲ ನಾಡುಗೌಡ ಸಮಾಜ, ಗೌಡ ಸಮಾಜ ಕರಿಕೆ, ಗೌಡ ಸಮಾಜ ಚೇರಂಬಾಣೆ, ಭಾಗಮಂಡಲ ನಾಡುಗೌಡ ಯುವ ಒಕ್ಕೂಟ ಇವರ ಕೂಡುಕೂಟಂದ ಭಾಗಮಂಡಲ ಅರೆಭಾಷೆ ಜಂಬರ ಇದೇ ತಿಂಗಳ ತಾರೀಖು 18 ಭಾಗಮಂಡಲಲ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್, ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್, ಕೆರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಕೊಡಗಲು ಕಾಲೋದಿ ನಡಪನದ ಪೆರ್ತ್ ಗೌಜಿರ ಪಿಂಜ ಪೆರ್ಮೆರ ನಮ್ಮೆ ಅದು ಕೊಡವ ಒಕ್ಕೊಡ ಕೊಡ ನಡುವು ನಡಪನದ ಹಾಕಿ ನಮ್ಮೆ ಈ ಅಂಡತ್ರ ಇರುವ ತಂಜನೆ ಅಣ್ಣಕ ಒಳ್ಳಿನ ಮರ ಕೊಡವ ಹಾಕಿ ನಮ್ಮನ ಮುದ್ದಂಡ ಒಕ್ಕಕಾರ ಕೊಡವ ಹಾಕಿ ಅಕಾಡೆಮಿನ ಸಾಕರದು March 28 April 27 ಮಡಿಕೇರಿಯಲ್ಲಿ ನಡೆಸುವ ತಯಾರಿ ಮಾಡಿ ನೋಡು ಕೊಡವ ಒಕ್ಕಕಾರ ಬಲ್ಯ ಸಂಖ್ಯೆ ಈ ಕುರಿದ ಹಾಕಿ ನಮ್ಮಲು ತಂಗಡ ತಂಡತ್ನ ನೋಂದಣಿ ಮಾಡಿ ಎಂದು ಸಾಕರತಾರ ಇಂದು ಮುದ್ದಂಡ ಒಕ್ಕಕಾರ ಕಟ್ಟಣಿತು ಈ ಕಾಕಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಶುರುವಾಯಿತು ಎಂಟ್ರಿ ಪಾಯಿಂಟ್ಸ್ ಇಂದನೆ ಉಂಟು ನಾಪೊಕ್ಲು ಹೊನ್ನಾಡು ಸೂಪರ್ ಮಾರ್ಕೆಟ್ ಕುಲ್ಲೆಟಿನ ಅರುಣ್ ಬೇಬಾ ಪಿಂಜ ಚೌಕಿನ ಪ್ರವೀಣ್ ಸಿಪಿಪಿ ಸ್ಟೋರ್ಸ್ ಕಕ್ಕ